ಕೊಡಗು ಜಿಲ್ಲೆಯ ಯುವ ಕೃಷಿಕರು, ಅನುಭವಿ ರೈತ ಬಾಂಧವರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ, ಹಾಗೆ ಅವರ ಮಾಹಿತಿಯನ್ನು ಸ್ವಲ್ಪ ಹಂಚಿಕೊಂಡ್ರೆ ಮತ್ತಷ್ಟು ವಿಚಾರಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಕೇಳುಗರೆ, ಕೃಷಿ ಸಿರಿ ಈ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 08-272-200-006 08-272-200-006. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನಿಮ್ಮಲ್ಲಿರುವ ವಿಚಾರಗಳನ್ನು ಹಂಚಿಕೊಳ್ಬೋದು, ವಿಶೇಷತೆಗಳನ್ನು ಉಲ್ಲೇಖ ಮಾಡ್ಬೋದು, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ರೈತ ಬಾಂಧವರೇ, ಮುಂಗಾರಿ ಪೂರ್ವದ ಮಳೆ ಅನೇಕ ಭಾಗಗಳಲ್ಲಿ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಹೆಚ್ಚಾಯ್ತಂತ ಅನ್ನಿಸ್ತಾ ಇದೆ ಅಲ್ವಾ? ಆದರೂ ನಿಸರ್ಗದ ಈ ಬೆಳವಣಿಗೆನೋ ವ್ಯತ್ಯಾಸವನ್ನು ಸಹಿಸಿಕೊಳ್ಳಬೇಕು. ಹುಲ್ಲು ವಿಪರೀತವಾಗಿ ಎಲ್ಲೆಡೆ ಕಾಣ್ತಾ ಇದೆ. ಕಳೆಯ ಹತೋಟಿಯನ್ನು ಮಾಡೋದು ಒಂದು ದೊಡ್ಡ ಸಾಹಸವೇ ಅಲ್ವಾ? ಕಳೆ ಕೊಚ್ಚೋ ಯಂತ್ರಗಳಿದ್ದಾವೆ, ಇನ್ನು ಬೇರೆ ಬೇರೆ ಮಾರ್ಗಗಳನ್ನು ರೈತರು ಕಂಡುಕೊಂಡಿದ್ದಾರೆ. ಕಳೆನಾಶಕಗಳನ್ನು ಸಿಂಪರಣೆ ಮಾಡೋದು, ಕಳೆನಾಶಕಗಳನ್ನು ಬಳಕೆ ಮಾಡಿಕೊಂಡು ಕಳೆಗಳನ್ನು ಹತೋಟಿ ಮಾಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಗುರ ಅನ್ನಿಸುತ್ತೆ, ಆದರೆ ಅಪಾಯಕಾರಿ ಅಂದ್ಕೊಂಡು ತುಂಬ ಜನ ಮಾತಾಡೋದಿದೆ. ಈ ಬಗ್ಗೆ ಅಧ್ಯಯನಗಳು, ಚರ್ಚೆಗಳು ನಡೀತದವೆ. ಕರೆಗಳನ್ನು ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ, ಮಾತಾಡಿ ಶ್ರೋತೃಗಳೇ. 08-272-200-006 ಕೊಡಗಿನ ಕೃಷಿಕರು, ಯುವಕರು, ಯುವತಿಯರು, ಅನುಭವಿ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು, ಸೂಕ್ಷ್ಮವಾಗಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಆಮೇಲೆ ವಿವರವಾಗಿ ನಾವು ನೀವು ಮಾತನಾಡ್ಬೋದು. ನಮಸ್ಕಾರ, ಯಾರು ತಾವು? ಮಾತಾಡಿ. ಹಲೋ. ಹಾ, ಯಾರು ತಾವು? ನಿಮ್ಮ ರೇಡಿಯೋವನ್ನು ಸದ್ದು ಕಡಿಮೆ ಮಾಡ್ತೀರಾ? ಕಡತವಾಯ್ತು ಕರೆ ಅವ್ರದ್ದು. ಕಳೆನಾಶಕಗಳ ಬಗ್ಗೆ ಇವತ್ತು ತುಂಬ ಕಡೆ ಚರ್ಚೆ ನಡೀತಾ ಇದೆ. ಅಪಾಯಕಾರಿ ರಾಸಾಯನಿಕಗಳಂತ ಅನ್ಕೊಂಡು ಹೇಳೋದಿದೆ. ಕರೆ ಮಾಡ್ತದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ಜನಾರ್ದನ್ ಅಂತೇಳಿ, ಕಟ್ಟೆಮಡು ಗ್ರಾಮದಿಂದ ಮಾತಾಡ್ತೀನಿ. ಹಾ, ಜನಾರ್ದನ್ ಅವರು, ನಿಮ್ ಕಡೆಗೆ ಹೇಗಿದೆ? ಏನ್ ಸರ್ ಮಳೆ ಪರಿಸ್ಥಿತಿ ಹೇಗಿದೆ? ಮಳೆ ಬೆಳಗಿನಿಂದ ಇತ್ತು ಸರ್, ಮೋಡ ಕವಿದ ವಾತಾವರಣ, ತುಂತುರು ಮಳೆ ಬೀಳ್ತಾ ಉಂಟು. ಈಗ ಬರುವ ಮಳೆ ಅಥವಾ ಇಲ್ಲಿವರೆಗೆ ಬಂದಿರುವ ಮಳೆಯಿಂದ ಆದ ಅನುಕೂಲ ಅನಾನುಕೂಲಗಳನ್ನು ಹೇಳ್ಬೋದಾ? ಹೌದು ಸರ್, ಕಾಫಿ ಬ್ಲೌಸಮ್ ಆಗೋ ಟೈಮಲ್ಲಿ ಸ್ವಲ್ಪ ಒಂದು 30-35 cm ಬಂದ್ಬಿಟ್ಟು ನೆಕ್ಸ್ಟ್ ಬರಲಿಲ್ಲ. ಅದೊಂದು 20-25 days ಬಿಟ್ಬಿಟ್ಟು ಇದಾಯ್ತು. ಇವ ನೋಡಿದ್ರೆ ಕಾಫಿ ಇದು ಯಾವುದು ಕಪಾತ್ ಮಾಡ್ತಾ ನೋಡ್ತಾ ಇರ್ಬೇಕಾದ್ರೆ ಈಗ ನೋಡಿದ್ರೆ ಕ್ರಾಪ್ ಏನ್ ಕಾಣಿಸ್ತಿಲ್ಲ, ಬರ್ನ್ ಆಗ್ಬೇಕಾಗ್ತದೆ. ಆದ್ರೂ ಎರಿಗೇಷನ್ ಇದು ಸ್ಪ್ರಿಂಕ್ಲರ್ ಮಾಡಿಸಿದೆ, ಸ್ಪ್ರಿಂಕ್ಲರ್ ಮಾಡಿಸಿಟ್ಟು ಮಾಡಿ ನೋಡಿದ್ರು ಬರ್ನ್ ಆಗಿದೆ. ಈಗ ಸಾಕಷ್ಟು ಕಳೆ ಹುಲ್ಲು ಬೆಳೆದಿರ್ಬೇಕಲ್ವಾ? ಇಲ್ಲ ಸರ್, ನಮ್ದಂದ್ರೆ ಸ್ವಲ್ಪ ಗಿಡ ಕವರ್ ಆಗಿದೆ, ಆದ್ರೆ ಕಳೆ ಹುಲ್ಲು ಅಂತದಷ್ಟು ಬರೋಲ್ಲ ಸರ್. ಗಿಡಗಳು ಚೆನ್ನಾಗಿ ಬೆಳೆದ್ಬಿಟ್ರೆ ಕೆಳಗಡೆ ನೆರಳನ್ನು ನೀವು ಮಾತನಾಡುತ್ತಿರುವ ಚೆನ್ನಾಗಿ ಹರಡಿಕೊಳ್ಳುತ್ತೆ, ಹಾಗೆ ಕಳೆಗಳು ಬೆಳೀಲಿಕ್ಕೆ ಅವಕಾಶ ಆಗಲ್ಲ. ಜನಾರ್ದನ್ ಅವರು, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ ಅಥವಾ ಏನ್ ಮಾಡ್ಕೊಂಡಿದ್ದೀರಾ ನೋಡಿ, ವ್ಯತ್ಯಾಸ ಆಗ್ತಾ ಇದೆ. ಮತ್ತೊಮ್ಮೆ ಮಾತಾಡ್ಬೋದು. ಶತ್ರುಗಳೇ ಮಾತನಾಡಿ. ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ. ಕರೆ ಯಾರದು ನೋಡೋಣ. ನಮಸ್ಕಾರ, ಹೇಳಿ, ಯಾರು ತಾವು? ಮಾತಾಡಿ. ನಿಮ್ಮ ರೇಡಿಯೋ ಸದ್ದನ್ನು ಕಡಿಮೆ ಮಾಡ್ತೀರಾ? ಹಲೋ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಲೋ. ನಿಮ್ಮ ರೇಡಿಯೋ ಸದ್ದನ್ನು ಕಡಿಮೆ ಮಾಡಿ. ಮಳೆಗಾಲ ಶುರುವಾಯ್ತಂದ್ರೆ ಸಮಸ್ಯೆನೆ, ಓಡಾಡ್ಲಿಕ್ಕೂ ಸಮಸ್ಯೆ, ಮಾತಾಡೋದು ಕಷ್ಟ ಅಲ್ವಾ? ಕೆಲಸ ಮಾಡೋದನ್ನು ಒಂದು ರೀತಿ ತಾಪತ್ರಯನೇ. ನೋಡಿ, ಮಲೆನಾಡಿನಲ್ಲಿ ಏನೆಲ್ಲ ತೊಂದರೆಗಳು ಮಳೆಗಾಲ ಶುರುವಾಯ್ತು ಅಂದರೆ ಕಾಡ್ತಾ ಇರ್ತಾವಲ್ವ, ಪದಾರ್ಥಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಸಮಸ್ಯೆನೇ, ಏನಾದರೂ ತರಬೇಕಂತಂದ್ರೂ ಮಳೆ ಅಡ್ಡಿ ಮಾಡುತ್ತೆ. ಹೀಗೆ ಇದ್ರ ಮಧ್ಯದಲ್ಲಿನ ಜೀವನವನ್ನು ಸಾಗಿಸುವ ನೀವೆಲ್ಲ ಒಂದು ರೀತಿ ಧೈರ್ಯವಂತರೆ, ಗಟ್ಟಿಗರೆ. ಮುಂದಿನ ಕರೆ, ನಮಸ್ಕಾರ, ಹೇಳಿ, ಯಾರು ತಾವು? ನಾನು ಚಟ್ಟಿಮನೆಯಿಂದ ಅರುಣ್ ಅಂತೇಳಿ ಮಾತಾಡ ಸರ್. ಅರುಣ್ ಅವರು ದೊಡ್ಡ ಕೃಷಿಕರೇನಲ್ಲ, ಆದ್ರೂ ಏನಂತ ಹೇಳಿದ್ರೆ ಈ ಕಳೆನಾಶಕ ತುಂಬಾ ತೊಂದರೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಹೇಗೆ? ಏಕೆಂದ್ರೆ ನೋಡಿ, ಹೆಚ್ಚು ಕಡಿಮೆ ಅಂದ್ರೆ ಈಗ ಜೇನು ಕುಟುಂಬಗಳು ಈಗ ಕಳೆನಾಶಕ ಹುಲ್ಲಿಗೆಲ್ಲ ಸಿಂಪಡಿಸಿ ಎಲ್ಲ ಸಾಯ್ತದೆ. ಕೆಲಸ ಮಾಡಿದ್ರೆ ಹೆಚ್ಚು ಕಡಿಮೆ ಅಂದ್ರೆ ಜೇನು ಇಲ್ಲ, ಹುಳಗಳು ಸಾಯ್ತವೆ. ಆದ್ರೆ ಕೀಟನಾಶಕವನ್ನ ಹೆಚ್ಚು ಕಡಿಮೆ ಅಂದ್ರೆ ಆದಷ್ಟು ಕಡಿಮೆ ಮಾಡಬೇಕು ಅಂದಿರೋದು ನಮ್ಮ ಮನವಿ. ಕೀಟನಾಶಕ ಕಳೆನಾಶಕ ಈ ರಾಸಾಯನಿಕಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಖಂಡಿತವಾಗಿ ಮಾಡ್ಬೇಕು ಸರ್. ಒಳ್ಳೇದಂತಲ್ಲ, ಬರೀ ಬಾಯಿಯಲ್ಲಿಲ್ಲ, ಕೃತಿಯಲ್ಲಿ ತೋರಿಸ್ಬೇಕು. ಹೌದಾ? ಅಲ್ಲ, ಒಳ್ಳೇದಂತಂದ್ರೆ ಅದು ಕೃತಿಯಲ್ಲೂ ಆಗ್ತದೆ, ಬಾಯಿಯಲ್ಲೂ ಆಗ್ತದೆ. ಅರುಣ್ ಅವರೇ, ನಾವು ಎಲ್ಲ ಹೋದಲ್ಲಿ ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡ್ತೀವಿ ಅಷ್ಟೇ, ಅದು ಕಸ ಹಾಕ್ಬೇಡಿ. ಇರ್ಲಿ, ಈಗ ನಾವೇ ಚಾಕ್ಲೇಟ್ ರೋಡ್ ಸೈಡ್ ಹಾಕ್ಬಿಡ್ತೀವಿ. ನಿಮ್ಮ ನಿಮ್ಮ ಜಮೀನು ತೋಟ ಎಷ್ಟಿದೆ ಅರುಣ್? ಸರ್, ನಮ್ದು ಭಾರಿ ಚಿಕ್ಕದು ಸರ್. ಹೆಚ್ಚು ಕಡಿಮೆ ಅಂದ್ರೆ ನಾನು ಬ್ಲೈಂಡ್, ಒಂದು 100 ಕಾಫಿ ಗಿಡ ಉಂಟು. ಹಲೋ, ಹೇಳಿ ಹೇಳಿ. 100 ಕಾಫಿ ಗಿಡ, ಒಂದು 5-6 ಚೀಲ ಕಾಫಿ ಬರ್ತದೆ ಅಷ್ಟೇ. ಓಹೋ, ಜೀವನ ಹೇಗೆ ಮಾಡ್ತೀರಿ? ಏನ್ ಸರ್, ಹೇಗೆ ಜೀವನ ಮಾಡೋದು ನೀವೆಲ್ಲ? ಜೀವನ ನಾನು ಜೇನು ಎಲ್ಲ ತಗೊಳ್ತೀನಿ ಸರ್. ಕೆಲವ್ರ ಎಲ್ಲ ನಮ್ಮಲ್ಲಿ ಕೆಲವು ಇದ್ರು ಜೇನು ಬಾಟ್ಲಿಗಳು ತಗೊಳ್ತೀನಿ, ಮಡಿಕೇರಿ ಬರ್ತೀನಿ, ಸೇಲ್ ಮಾಡ್ತೀನಿ. ಓಹೋ, ಸೇಲ್ ಮಾಡಿ ಏನು ಜೀವನ ಮಾಡ್ತೀನಿ. ಸಾರ್ವಜನಿಕರ ಸಹಕಾರ ಒಳ್ಳೇದಂತು. ಇತ್ತೀಚಿನ ಒಂದು ಬೆಳವಣಿಗೆ ಪ್ರಕಾರ ಈ ಕೀಟನಾಶಕ ಕಳೆನಾಶಕ ಇದೇ ಕಾರಣ ಅಂತ ಆಗ್ತದೆ. ಈಗ ನಿಮ್ಗೆ ಎರಡೂ ಕಣ್ ಕಾಣೋದಿಲ್ವಾ? ಎರಡೂ ಕಾಣೋದಿಲ್ಲ ಸರ್. ಹೆಂಗ್ ಮತ್ತೆ ಜೇನುತುಪ್ಪ ತಗೊಳ್ತೀರಿ, ಅದನ್ನ ಹಂಗೆ ಮಾರಾಟ ಮಾಡೋದು? ಅಲ್ಲ, ಜೇನುತುಪ್ಪ ತಗೊಂಡ್ ಬಂದು ಕೊಡ್ತಾರೆ ನಮ್ಗೆ, ಇಲ್ಲಿ ತೆಗಿತಾರಲ್ಲ ನಮ್ಮ ಮನೆ ಪಕ್ಕದ. ಈಗ ನಿಮಗೆ ಕಣ್ಣಿಗೆ ಕಾಣೋದಿಲ್ರಪ್ಪ, ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಒಂದು ನಂಬಿಕೆ. ಎರಡನೇದು ನಮ್ ಮಿಸಸ್ ಇದಾರೆ, ತೋರಿಸ್ತೀನಿ ಜೇನ್ ಚೆನ್ನಾಗುಂಟಾ ಏನು ಅಂತ ಹೇಳ್ಬಿಟ್ಟು. ಹಾಗೆ ಹಾಗೆ. ಆದ್ರೆ ಮತ್ತೊಂದು ಹೇಳ್ತಾರೆ, ಜೇನ್ ಅಲ್ಲಿ ಮೋಸ ಮಾಡಿದ್ರೆ ಅವರು ಯಾರು ಸಹ ಒಳ್ಳೇದಾಗುದಿಲ್ಲ ಅಂತ ಹೇಳ್ತಾರೆ. ಓಹೋ, ಯಾಕಂದ್ರೆ ಹುಟ್ಟಿದ ಮಗುವಿನ ಬಾಯಿಗೆ ಸಹ ಜೇನು ಕೊಡ್ತಾರೆ. ಆದ್ರೂ ನಾವು ಆತರ ಜೇನು ತಗೊಂಡು ಯಾರಿಗೂ ಕೊಡಬಾರದು. ನೀವು ಜೇನ್ ಪೆಟ್ಟಿಗೆಗಳನ್ನ ಇಟ್ಟಿಲ್ವಾ? ಇಲ್ಲ ಸರ್, ನಾವೇನ್ ಜೇನು ಪೆಟ್ಟಿಗೆ ಇಲ್ಲ, ಜೇನು ಕಾಡು ಜೇನುಗಳನ್ನೆಲ್ಲ ಕುರುಬುರ ಎಲ್ಲ ತಂದು ಕೊಡ್ತಾರೆ. ಅದನ್ನ ನಾನು ಸೇಲ್ ಮಾಡ್ತೀನಿ. ಇಲ್ಲ, ಇಡಬಹುದು. ನೀವು ನಿಮ್ಮ ಮನೆ ಸುತ್ತಮುತ್ತ 4-5 ಪೆಟ್ಟಿಗೆಗಳನ್ನ ಇಟ್ಕೋಬಹುದು. ಅದಕ್ಕೇನು ಇಂತ ಜಾಗ ಇಂತ ಏನು ಪ್ರದೇಶ ಅಂತೇನಿಲ್ಲ. ಅಥವಾ ಬೇರೆಯವರು ತೋಟಗಳಲ್ಲಿ ಇಟ್ಟು ಅಲ್ಲೇ ಹತ್ತಿರದಲ್ಲೇ ಜೇನುತುಪ್ಪವನ್ನ ಪಡಿಬಹುದು. ಎಷ್ಟೋ ಜನ ಇನ್ನೂ ಖುಷಿ ಪಡ್ತಾರೆ ನೋಡಿ, ಹಿಂಗ ಅರುಣ್ ಅವರು ನಮ್ಮ ಜಮೀನಲ್ಲಿ ನಮ್ಮ ತೋಟದಲ್ಲಿ ಇಟ್ಟು ಅವರು ತುಪ್ಪ ತಗೊಳ್ತಿದ್ದಾರೆ, ನಮಗೂ ಕೊಡ್ತಿದ್ದಾರೆ ಅಂತ ಅನ್ಕೊಂಡು ಖುಷಿ ಪಡ್ತಾರೆ. ನಾವು ಮಾಡಿದ್ದೇನೆ ಕೊಡೋದಿಲ್ಲ, ನಮ್ಗೆ ಕೆಲವೊಂದು ಐಟಮ್ಗಳನ್ನ ಇಲ್ಲಿ ಹಳ್ಳಿಲಿ ಸಿಗುವಂತು, ಕಾಡು ಮಾವಿನ ಹಣ್ಣು ಇದೆಲ್ಲ ತಗೊಂಡು ಕೊಡ್ತೀನಿ ಅಂಗಡಿಗೆಲ್ಲ. ಎಲ್ಲಿ, ಯಾವ ಅಂಗಡಿಗಳಿಗೆ ಕೊಡ್ತೀರಿ, ಯಾವ ಊರ್ನಲ್ಲಿ? ಇಲ್ಲಿ ಕುಶಾಲನಗರ ಯಾರು ಅಂತಿಲ್ಲ ಸರ್, ಕೆಲವರು ಪರಿಚಯ ಮಾಡ್ತಾರೆ, ಕೆಲವರು ಪೇಪರ್ ಕವರ್ ಮಾಡ್ತಿದ್ದೆ. ಮಡಿಕೇರಿ ಕುಶಾಲನಗರ ಆ ಕಡೆಗೆಲ್ಲ ಓಡಾಡ್ತೀರಾ? ಪಿರಿಯಾಪಟ್ಟಣದವರೆಗೂ ಓಡಾಡ್ತೀನಿ ಸರ್. ಒಳ್ಳೇದು, ಒಳ್ಳೆ ನೋಡಿ, ಅದ ಜೀವನವನ್ನ ಕಟ್ಟಿಕೊಳ್ಳುವ ಬಗೆ ಹೀಗಿದೆ. ಅದ್ರೊಟ್ಟಿಗೆ ಸರ್ ನೋಡು, ಪೇಪರ್ ಕವರ್ ಎಲ್ಲ ಮಾಡ್ತಿದ್ದೆ, ಮೆಡಿಕಲ್ ಶಾಪ್ ಅಲ್ಲಿ ನೋಡಿ ಟ್ಯಾಬ್ಲೆಟ್ ಎಲ್ಲ ಹಾಕಿ ಕೊಡ್ತಾರಲ್ಲ, ಆತರ ಕವರ್ಗಳನ್ನು ಕೊಡ್ತಾ ಇದ್ದೆ. ಏನ್ ಓದಿದ್ರಿ? ಆಮೇಲೆ ನಾನು 9th ಸರ್. ಬ್ರೈಲ್ ಲಿಪಿ ಎಲ್ಲ ಓದಿದ್ರ? ಬ್ರೈಲ್ ಇಲ್ಲ ಸರ್, ನಾನು ಮಿಡ್ಲ್ ಅಲ್ಲಿ ಆಗಿದ್ದು ಇದು. ಓಹೋ, ಹೇಗಾಯ್ತು? ಆದ್ರೆ ಮಿಡ್ಲ್ ಅಂದ್ರೆ ಟೈಫಾಯ್ಡ್ ಜ್ವರ ಬಂದಿದೆ ಸರ್, ಏನು ನಮ್ಮ ಅದೃಷ್ಟ ಸರಿ ಅಂತ ಹೇಳ್ಬೋದು. ಅಯ್ಯೋ, ಇದೇ ನಮ್ಮ ಒಂದು ಮೊದಲು ಈ ಚಿತ್ರ ಕಾವೇರಿ ಅಂತ ಏನೋ ಮಾಡ್ತಿದ್ರು, ಹಾಗೆ ನಾನು ಆಕಾಶವಾಣಿ ಒಂದು ಮನವಿ ಮಾಡಿದ್ದೆ, ನಮ್ಗೊಂದು ಲೈಫ್ ಪಾರ್ಟ್ನರ್ ಇದ್ರೆ ಒಳ್ಳೇದಾಗಿ ಚೆನ್ನಾಗಿರ್ಬೋದಿತ್ತು ಅಂತೇಳಿ. ಅದೇ ತರ ಆಗಿದೆ, ಏನ್ ತೊಂದ್ರೆ ಇಲ್ಲ, ಆಕಾಶವಾಣಿ ನಿನ್ನೆ ಸಂಪೂರ್ಣ ಸಹಾಯ ಅಂತ ಹೇಳ್ಬೋದು. ನಿಮ್ಮ ಮನೆಯವರ ಹೆಸರು ಏನಂದ್ರಿ? ಸುಶೀಲ ಅಂತ ಮೇಡಮ್. ಅವ್ರು ಯಾವ ಊರ್ನವ್ರು? ಅವರು ನೆಲ್ಲಿಯಾಡಿ. ನೆಲ್ಲಿಯಾಡಿ. ಅದಕ್ಕಿಂತ ಮೊದಲಾಗಿ ಸರ್, ನೀವೊಂದ್ಸರಿ ಹಾಸನದ ಸ್ಪೇಸ್ ಹತ್ರ ನನ್ನ ಕೈ ಹಿಡಿದು ನೀವು ದಾಟಿಸಿ ಕೊಟ್ಟಿದ್ದೀರಾ ರೋಡ್ ಸೈಡ್ ಅಲ್ಲಿ. ಹೇಳ್ಕೊಂತ ಇಲ್ಲ, ನಿಮ್ಗೆ ಗೊತ್ತಿಲ್ಲ ನೋಡಿ ನೋಡಿ. ಹಾಸನದಲ್ಲಿ ಸ್ಪೇಸ್ ಇಸ್ರೋದ್ ಯಾವ್ದುಂಟಲ್ಲ, ಅಲ್ಲಿ ನನ್ನ ಕೈ ಹಿಡಿದು ನೀವು ದಾಟಿಸಿದ್ರಿ ನಾನು ಚಿಕ್ಕಂದಿರುವ. ಹೆಚ್ಚು ಕಡಿಮೆ ಒಂದು 7-8 ವರ್ಷ ಆಗಿರ್ಬೋದು. ಇಲ್ಲ, ನೆನಪಿಲ್ಲ ನೆನಪಿಲ್ಲ, ನೀವು ನೆನ್ಪಿಟ್ಟು. ನೆನಪಿಲ್ಲ, ಖಂಡಿತ ನೀವು ದಾಟಿಸಿದ್ರಿ, ನಿಮ್ಮ ಹೆಸರು ಕೇಳಿದೀನಿ ಆಕಾಶವಾಣಿಯಲ್ಲಿ ಇರೋದು ಅಂತ ನೀವು ಹೇಳಿದ್ರ. ಒಂದು ಸಹಾಯ ಮಾಡ್ಲಿಕ್ಕೆ ಒಂದು ಯೋಗ ಬರುತ್ತಲ್ಲ, ಅದೊಂದು ಕಾಯ್ತಾ ಇರ್ಬೇಕು ಅಥವಾ ಹುಡುಕ್ತಾ ಇರ್ಬೇಕಲ್ವಾ? ನಿಜವಾಗ್ಲು ಸರ್, ಖಂಡಿತವಾಗಿ ಹೌದು. ಕೆಲವೊಂದ್ಸಾರಿ ಹತ್ತಿರಕ್ಕೆ ಸಹಾಯ ಹುಡುಕೊಂಡು ಬಂದ್ರು ಜನ ಮಾಡೋದಿಲ್ಲ. ಹೌದು ಸರ್, ಅಥವಾ ಸಹಾಯ ಮಾಡ್ತೀವಿ ಅಂತ ಹುಡುಕೊಂಡು ಹೋದ್ರೂ ಅವಕಾಶ ಸಿಗುದಿಲ್ಲ. ಇಲ್ಲ ಸರ್. ಸರ್, ನಾನು ಮೊದಲು ಚಹಾ ಹುಡಿ ಮತ್ತೆ ಉಪ್ಪಿನಕಾಯಿ ಎಲ್ಲ ಸೇಲ್ ಮಾಡ್ತಿದ್ವಿ, ಚಟ್ಟಲ್ಲಿ ಸುಂಠಿಗೊಪ್ಪ ಸಿದ್ದಾಪುರ ಹೋಗಿ. ಈ ಲಾಕ್ ಡೌನ್ ಆದ್ಮೇಲೆ ಎಲ್ಲ ಬಂದಾಗ್ಬಿಡುತ್ತೆ ಸರ್. ಸ್ವಲ್ಪ ವ್ಯತ್ಯಾಸ ಆಯ್ತು ಎಷ್ಟೋ ಜನಗಳಿಗೆ. ವ್ಯತ್ಯಾಸ ಸ್ವಲ್ಪ ಅಲ್ಲ, ತುಂಬಾ ವ್ಯತ್ಯಾಸ ಆಗ್ಬಿಡುತ್ತೆ. ಹೌದೌದು, ಅದೊಂದು ಜೀವನದ ಪಾಠ ತಗೊಳ್ಳಿ, ಅದು ಜೀವನದ ಪಾಠ. ಇಲ್ಲ, ಖುಷಿ ಆಯ್ತು. ಆಮೇಲೆ ನಿಮ್ಮ ಈ ಕೆಲಸಗಳಿಗೆ ಮನೆಯವರನ್ನು ಕೈ ಜೋಡಿಸ್ತಾರೆ, ಒಳ್ಳೇದಾಗಿ ಒಳ್ಳೆ ಇದೆ ಸರ್, ತೊಂದರೆ ಇಲ್ಲ. ಹೌದು ಹೌದು. ಮತ್ತೆ ಸರ್, ನಮ್ಗೆ ಇತ್ತೀಚೆಗೆ ಒಬ್ರು ಆರ್ಮಿ ಅವರು ಇದ್ದಾರೆ, ಅಜಯ್ ಸರ್ ಅಂತೇಳಿ. ಅವರು ನಮ್ಗೆ ನಿಮ್ಮ ಕ್ಯಾಂಟೀನ್ ನಿಮ್ಗೆ ಏನು ಬೇಕು ಅದೆಲ್ಲ ತೆಗೆದುಕೊಳ್ತೀನಿ ಹೇಳಿದ್ರೆ, ತಿಂಗಳು ತಿಂಗಳು ಮಂತ್ಲಿ. ನೋಡಿ, ಅದೇ ಉಪಕಾರ ಮಾಡೋರು ಇರ್ತಾರೆ. ಕೈ ಬಾಯಿ ಚೆನ್ನಾಗಿತ್ತಂದ್ರೆ ಏನೆಲ್ಲ ಅನುಕೂಲಗಳು ಆಗ್ತಾವಲ್ವಾ. ಹೌದು, ನಿಜವಾಗ್ ಸರ್. ಯಾಕಂದ್ರೆ ಅವ್ರು ಏನು ಬೇಕು ಕೇಳು ಅಂತ ಹೇಳಿದ್ದಾರೆ. ಅರುಣ್ ಅವರೇ, ಈಗ ಪ್ರಶ್ನೆಗೆ ಬರೋಣ. ಒಳ್ಳೇದಾಗ್ಲಿ, ನೀವು ಜೀವನವನ್ನು ಇನ್ನಷ್ಟು ಚೆನ್ನಾಗಿ ಕಟ್ಕೊಳ್ಳಿ. ಈ ಕಳೆನಾಶಕ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಇಂಗ್ಲಿಷು ನಿಮ್ಗೆ ಅನೇಕ ಪದಗಳು ಗೊತ್ತಿದೆ ಅಲ್ವಾ? ಕಳೆನಾಶಕಗಳನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತ ಹೇಳ್ಬೋದಾ? ಕಳೆನಾಶಕ ಇಲ್ಲೇ, ಏನು ನೀವು ಮುಜುಗರ ಇಟ್ಕೋಬೇಡಿ, ನೋಡಿ ಪ್ರಯತ್ನ ಮಾಡಿ. ಈಗ ಇವತ್ತು ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನ ತುಂಬಾ ಜನ ಬಹಳ ಚೆನ್ನಾಗಿ ಇಷ್ಟಪಟ್ಟು ಬಳಕೆ ಮಾಡ್ಕೊಳ್ತಾರೆ ಅಲ್ವಾ? ನೋಡಿ ಹುಡುಕಿ, ಕಳೆನಾಶಕಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಸ್ವಲ್ಪ ಗೊತ್ತಿದೆ ಸರ್, ಆದ್ರೆ ನೆನಪಿಗೆ ಬರ್ತಾ ಇಲ್ಲ. ಹೌದಾ? ಇಲ್ಲೇ, ಕ್ಷಮೆ ಯಾಕೆ? ನೀವು ಪಾಪ, ಈ ನೀವು ಸಂಪರ್ಕ ಮಾಡಿದ್ದು, ಇಷ್ಟೊಂದು ಮಾತಾಡಿದ್ದು, ಆಮೇಲೆ ನಿಮ್ಮ ಬದುಕನ್ನ ಕಟ್ಕೊಂಡಿರುವ ದಾರಿಯನ್ನ ಪರಿಚಯ ಮಾಡ್ಕೊಂಡಿದ್ದು ಸಂತೋಷ ನಮ್ಗೆ. ನೋಡೋಣ, ಮೊನ್ನೆ ಅವರು ಮಾತಾಡ್ತಾರಲ್ಲ, ಉತ್ತರ ಸಿಗುತ್ತೆ. ಕಾಯ್ತಾ ಇರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಕೆಳಗರೆ. ನೋಡಿ, ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಎಲ್ಲರಿಗೂ ಬರ್ತವೆ. ಕಷ್ಟಗಳು ಯಾರಿಗಿಲ್ಲ ಅಲ್ವಾ? ಕಷ್ಟಗಳಿಲ್ಲದ ಜೀವನ ಜೀವನವೇ ಅಲ್ಲ ಅಂತ ಹೇಳೋದಿದೆ. ಹಾಗಾಗಿ ಕಷ್ಟಗಳನ್ನು ಅನುಭವಿಸಲೇಬೇಕು, ಕಷ್ಟಗಳು ಬರಲೇಬೇಕು. ಅದರ ಜೊತೆಗೆ ನಾವು ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಅಥವಾ ಜೀವನದ ಒಂದು ಒಳ್ಳೆಯ ದಾರಿಗಳನ್ನು ಕಂಡುಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇರಬೇಕು, ಎದೆಗುಂದಬಾರ್ದು. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಹಲೋ ಸರ್, ನಮಸ್ತೆ. ಸಾಲಿಗ್ರಾಮದಿಂದ ಕುಮಾರೇಗೌಡ ಅಂತ ಸರ್. ಸಾಲಿಗ್ರಾಮದಿಂದ? ಹೌದು ಸರ್. ಹಾಂ, ಸಾಲಿಗ್ರಾಮದಿಂದ ಕುಮಾರೇಗೌಡರು. ನಾವು ಈ ಕಾರ್ಯಕ್ರಮಕ್ಕೆ ಬಹಳ ಒತ್ತಾಸೆ ಕೊಟ್ಟು ಕೊಡಗಿನ ರೈತರೇ ಮಾತಾಡ್ಬೇಕನ್ಕೊಂಡು. ಹೌದು ಸರ್, ನೀವ್ ಹೇಳಿದ್ರಿ ಕರೆಗೌಡ ಎಲ್ಲ ಸಿಗ್ತಿರ್ತಿರ್ವಲ್ಲ. ಹಾ, ಹಾಗೆ ಆ ಉದ್ದೇಶಕ್ಕೆ ಮಾಡದೆ ನೋಡನೆ ಅಂತ ಅದು ಕರೆ ಸಿಕ್ಕೇ ಬಿಡ್ತಾರೆ. ನಿಮಗೆ ಬೇಸರ ಮಾಡೋದ್ ಬೇಡ. ಒಂದು ಪ್ರಶ್ನೆ ನೀವು ಕೇಳಿದ್ರಿ, ಪ್ರಶ್ನೆ ಕೇಳಿದ್ರಲ್ಲ. ಹಾ ಹಾ ಹಾ, ಅದಕ್ಕೆ ಕೆಮಿಕಲ್ ಅಂತ ಅಲ್ವಾ ಸರ್? ಅಲ್ಲ, ಅದು ಕೆಮಿಕಲ್ಲೇ, ಅದರ ಹೆಸರು ಹೇಳ್ಬೇಕು. ಈಗ ಉದಾಹರಣೆಗೆ ಕೀಟನಾಶಕಗಳನ್ನ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಹಾಗೆ ಕಳೆನಾಶಕಗಳನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತ ಅನ್ಕೊಂಡು ತಮ್ಮಿಂದ ಉತ್ತರ ಸಿಗ್ಬೋದು ಅಂತ ಅನ್ಕೊಂಡು ಕಾಯ್ತಾ ಇದ್ವಿ. ಇಲ್ಲಲ್ವಾ? ಇಲ್ಲಲ್ವಾ ಉತ್ತರ? ಇಲ್ಲನೆ. ವಿಡಿಸೈಡ್ಸ್ ಅಂತ ಕರೀತಾರೆ. ವಿಡಿಸೈಡ್ಸ್, ಹಾ, ಡಬ್ಲ್ಯೂ ಡಬ್ಲ್ಯೂ ಇ ಡಿ ಐ CIDS, ವಿಡಿಸೈಡ್ಸ್. ಹೌದು, ವೀಡ್ ಅಂದ್ರೆ ಕಳೆ, ವಿಡಿಸೈಡ್ ಅಂದ್ರೆ ಕಳೆನಾಶಕ. ಹೌದು, ಒಳ್ಳೇದು ಗೌಡ್ರೆ. ನಮಸ್ಕಾರ. ನಮಸ್ಕಾರ ಕೆಳಗರೆ. ಕೊಡಗಿನ ಅನುಭವಿ ರೈತರು, ಯುವಕರು, ಯುವತಿಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತೀವಿ. ಬೇರೆ ಜಿಲ್ಲೆಯವರು ಬೇಸರ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಯಾಕಂದ್ರೆ ಇದರ ಹಿಂದೆ ನಮ್ಮದು ಒಂದು ಸಣ್ಣ ಸ್ವಾರ್ಥ ಇದೆ ಅಂತ ನೀವು ಭಾವಿಸ್ಕೊಳ್ತಾದಿರಿ ಅಂತ ಅನ್ಕೊಂಡು ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿಯ ರೈತರು ಏನೆಲ್ಲ ಮಾಡಿದರೆ ನೀವು ಮಾಡಿದಿರಿ, ಆದರೆ ಕೊಡಗಿನ ಆಕಾಶವಾಣಿ ಮಡಿಕೇರಿಯಲ್ಲಿ ಇದೆಯಲ್ಲ, ಇದು ಕೊಡಗು ಜಿಲ್ಲೆಯ ಇನ್ನೂ ಪ್ರತಿಭೆಗಳನ್ನು, ವಿಶೇಷತೆಗಳನ್ನು, ಅನುಭವಿ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ಲಿಕ್ಕಾಗಿ ಸ್ಥಾಪನೆ ಮಾಡಿರೋದ್ರಿಂದ. ಮತ್ತು ಈ ಭಾಗದ ರೈತರು ಜನ ಒಂಥರ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತಾವೆ ಅಂದ್ಕೊಂಡು ಇಷ್ಟಪಡಲಿ ಅನ್ನೋ ಒಂದು ಉದ್ದೇಶ ಇದೆ. ಇನ್ನು ಬೇರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಮಾತಾಡ್ತಾ ಇರ್ತೀರಿ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ. ಹಾಂ, ತಮ್ಮ ಹೆಸರು? ಹಲೋ. ಹಾಂ, ಮಾತಾಡಿ, ಯಾರು ತಾವು? ಯಾಕೋ ವ್ಯತ್ಯಾಸ ಆಗ್ತಾ ಇದೆ, ಕೆಲವೊಬ್ಬರದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಪ್ರಯತ್ನ ಮಾಡಿ ಶತ್ರುಗಳೇ, ಇನ್ನೂ ಮೂರು ನಾಲ್ವರು ಮಾತಾಡ್ಬೋದು. 7:17 ತನಕ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ನಿಮ್ಮೊಡನೆ ಸಂವಾದ. ಶತ್ರುಗಳೇ, ಪ್ರತಿದಿನ ಕಿಸಾನ್ ವಾಣಿಯಲ್ಲಿ ಉಪಯುಕ್ತವಾದ ವಿಚಾರಗಳು ಸಿಗ್ತದವೆ. ನಿಮ್ಮನ್ನು ಇಷ್ಟಪಟ್ಟು ನಾವು ಭೇಟಿ ಮಾಡ್ತಿರ್ತೀವಿ, ಹಾಗೆ ಹುಡುಕಿ ಹುಡುಕಿ ಒಳ್ಳೊಳ್ಳೆ ವಿಷಯಗಳನ್ನು ಪ್ರಸಾರ ಮಾಡ್ತಾ ಇರ್ತೀವಿ ಅಲ್ವಾ. ರೈತರ ಮನೆಗಳಿಗೆ, ರೈತರ ತೋಟಗಳಿಗೆ, ಗದ್ದೆಗಳಿಗೆ, ಏನೆಲ್ಲ ಸ್ಥಳಗಳಿಗೆ ನಾವು ಭೇಟಿ ನೀಡಿ ನಿಮಗೆ ಬೇಕಾಗಿರೋ ಸಂಗತಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆಲಿಸಿಕೊಂಡು ಉಪಯೋಗಗಳನ್ನು ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗಬೇಕು, ಒಳ್ಳೆಯದು ಹೆಚ್ಚಾದರೆ ಅದುವೇ ಆನಂದಮಯವಾದ ಜೀವನವಾಗ್ತದೆ ಅಲ್ವಾ ಶ್ರೋತೃಗಳೇ. ಎಲ್ಲ ಕಸುಬುದಾರರಿಗೂ ಎಡರು ತೊಡರುಗಳು ಇದ್ದಿದ್ದೇ, ಸಮಸ್ಯೆಗಳು ತಪ್ಪಿದ್ದಲ್ಲ. ಇದರ ಮಧ್ಯದಲ್ಲಿ ನಾವು ಸಂತೋಷವಾಗಿ ಜೀವನ ಮಾಡಲಿಕ್ಕೆ ಹುಡುಕಾಟ ಇಟ್ಕೊಂಡಿರಬೇಕು. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು, ನಿಮ್ಮೊಡನೆ ಸಂವಾದ. ಯುವಕರು ಯುವತಿಯರು ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿರ್ತೀರಿ, ಸಂಕೋಚ ಇಟ್ಕೋಬೇಡಿ, ಮಾತಾಡಿ. ಹಾಗೆ ನಿಮ್ಮ ಕೆಲಸಗಳಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಅದು ಮನೆತನಕ್ಕೆ ದೊಡ್ಡ ಬೆಳಕಾಗ್ತದೆ. ಹಾಗೆ ಅನುಭವಿ ರೈತ ಮಹಿಳೆಯರು, ಇನ್ನು ಪುರುಷ ರೈತರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. 08-2-2-0-0-0-0-0-0-6 ರೈತ ಬಂಧುವರೇ, ಮಣ್ಣಿಗೆ ಎಷ್ಟೊಂದು ಪದಾರ್ಥಗಳನ್ನು ಸೇರಿಸ್ತಾ ಇರ್ತೀವಲ್ವ, ಅದರಲ್ಲಿ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ವಿಷಗಳನ್ನು ರೈತರು ಬಳಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಏನೆಲ್ಲ ತೊಂದರೆ ಆಗ್ತಾಯಿದೆ ಅಂತ ನಿಮಗೂ ಗೊತ್ತಿದೆ. ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಪರಿಸರ ಪ್ರಿಯ ತತ್ವಗಳನ್ನು ಪಾಲನೆ ಮಾಡಿಕೊಳ್ಳಿ. ಕರೆ ಯಾರದು, ಗಮನಿಸೋಣ. ನಮಸ್ಕಾರ, ಹೇಳಿ, ಯಾರು ತಾವು? ಸರ್ ಹೇಳಿ, ನಾವು ಇದು ಕುಯಿಮಡಿ ಮನೆಯಿಂದ ರಾಜಮೋಹನ್ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ಮಾತಾಡ್ತಿದ್ರು, ಹಾಗೆ ಟ್ರೈ ಮಾಡದೆ ಸಿಕ್ತು ಅಲ್ವಾ. ಮಳೆ ಹೇಗಿದೆ ರಾಜಮೋಹನ್ ಅವರೇ? ಮಳೆ ಪರವಾಗಿಲ್ಲ ಸರ್, ಚೆನ್ನಾಗಿ ಆಯ್ತು. ಅಂದ್ರೆ ನಮ್ಮ ಈ ಕಡೆ ಈ ಕೃಷಿಕರಿಗೆ ಇದು ಮೇ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಈ ಕಾಫಿ ತೋಟದ ಕೆಲಸಕ್ಕೆ. ಮೇ ತಿಂಗಳು ಒಂದು ಸ್ವಲ್ಪ ದಿವಸ ಬಿಟ್ಟು ಕೊಟ್ರೆ ನಮಗೆ ಇದು ಎಲ್ಲ ಕೃಷಿ ಕಾರ್ಯ, ಗೊಬ್ಬರ ಹಾಕೋದು ಅನುಕೂಲ ಆಗ್ತದೆ, ಮತ್ತೆ ತೋಟ ಅಲ್ಲಿ ಮರ ಕಡಿಯೋದು ಅದೇ ತರ ಇಲ್ಲ ಇರ್ತದೆ. ಹಾಗಾಗಿ ಏಪ್ರಿಲ್ ಅಲ್ಲಿ ಬಿಸಿಲು ಜಾಸ್ತಿ ಇದ್ದಾರ್ದು ಸ್ವಲ್ಪ ಕಷ್ಟ ಆಗ್ತದೆ. ಮೇ ಒಂದ್ ತಿಂಗಳು ಮಳೆ ಸ್ವಲ್ಪ ಚೆನ್ನಾಗಿ ಬಿಟ್ರೆ ಜೂನಿಗೆ ನಾವೆಲ್ಲ ರೆಡಿ ಆಗ್ತೀವಿ. ರೈತರಿಗೆ ಇದೇ ಈ ಟೈಮ್ ಸ್ವಲ್ಪ ಪ್ರಾಬ್ಲಮ್. ಹೌದು, ನಿಮ್ದು ಎಷ್ಟು ಎಕರೆ ಕಾಫಿ ತೋಟ ಇದೆ? ಸರ್ ನಮಗೆ ಹಳೆ ತೋಟ ಒಂದು 2 ಎಕರೆ ಇದೆ ಸರ್, ಮತ್ತೆ ಈಗ ತೋಟ ಒಂದು 2 ಎಕರೆ ಮಾಡಿದೀವಿ ಹೊಸ ತೋಟ. ಓಹೋ, ಹೊಸ ತೋಟಕ್ಕೆ ಯಾವ್ದು ತಳಿ ಹಾಕಿದ್ರಿ? ತೋಟ ಇದೆ ಮಾಮೂಲು ಹಳೆ ರೋಬಸ್ಟನ್ನೇ ಹಾಕಿರೋದು. ಹೌದಾ, ನಿಮ್ಮಲ್ಲೇ ಬೆಳೆಸಿದ ಸಸಿಗಳ? ಹೌದು ಸರ್. ಎಷ್ಟು ತಿಂಗಳ ಸಸಿಯನ್ನು ಹಾಕ್ತೀರಿ? ಸರ್ ಒಂದು ಈ ವರ್ಷ ಈಗ ಇದರಲ್ಲಿ ಜೂನ್ ಅಲ್ಲಿ ನಾವು ಎಲ್ಲ ರೆಡಿ ಮಾಡ್ತೀವಿ, ಇದು ಪ್ಲಾಸ್ಟಿಕ್ ಎಲ್ಲ ತುಂಬಿಸಿ ಗಿಡ ಹಾಕ್ತೀವಿ. ಅಲ್ಲಿಂದ ನೆಕ್ಸ್ಟ್ ಜೂನಿಗೆ ಗಿಡ ಹಾಕ್ತೀವಿ ಸರ್, ಒಂದು ವರ್ಷ. ಕೆಲವೊಬ್ರು 2 ವರ್ಷದ ಗಿಡಗಳನ್ನ ಹಾಕಿದ್ರೆ ಒಳ್ಳೇದಂತ ಹೇಳೋದಿದೆ ಅಲ್ವಾ? 2 ವರ್ಷದ ಒಳ್ಳೆ ಸರ್, ಈಗನ ಪರಿಸ್ಥಿತಿ ಈಗನ ಇದ ಲೆಕ್ಕದಲ್ಲಿ 1 ವರ್ಷದ ಗಿಡ ಹಾಕಿದ್ರೆ ಅದಕ್ಕೆ ಗೊಬ್ಬರ ಎಲ್ಲ ತೋಟದಲ್ಲೆಲ್ಲ ಹಾಕಿ ಚೆನ್ನಾಗಿ ಬೆಳೆಸಕಾಗ್ತದೆ. 1 ವರ್ಷದ ಗಿಡ ಪರವಾಗಿಲ್ಲ, ನಡ್ಬೋದು. ಕಾಫಿ ತೋಟದಲ್ಲೇ ಇನ್ನು ಗದ್ದೆ ಇದೆಯಾ? ಗದ್ದೆ ಇದೆ ಸರ್, 1 ಎಕರೆ ಇದೆ ಸರ್ ಗದ್ದೆ. ಯಾವ ತಳಿ ಬೆಳಿತೀರಿ ಭತ್ತ? ಈ ಕಡೆ ಎಲ್ಲ BKB ಸರ್. ಒಳ್ಳೇದು ಒಳ್ಳೇದು. ಗದ್ದೆ ಮನೆಗೆ ಅಕ್ಕಿ ಚೆನ್ನಾಗಿರ್ತದೆ, ಮತ್ತೆ ಸ್ವಲ್ಪ ದನ ಕರುವೆ ಹಾಗೆ ಹುಲ್ಲುಗೆ ಚೆನ್ನಾಗಿರ್ತದೆ ಹುಲ್ಲು. ಎಷ್ಟಿದಾವ ದನ ಕರುಗಳು? ದನ ಕರು ಒಂದು ಕರುಗಳು ಒಂದು 2 ಇವೆ ಸರ್, ಹಸು 2 ಇದೆ, ಮತ್ತೆ 2 ಎತ್ತುಗಳು. ಓಹೋ, ಪರವಾಗಿಲ್ಲ, ಆರಾಮ ಮಾಡಕ್ಕೆ. ಹೌದು, ರಾಜಮೋಹನ್ ಅವರೇ, ಪ್ರಶ್ನೆ ತಮಗೆ. ಹೇಳಿ ಸರ್. ವೀಳ್ಯದೆಲೆ ನೋಡಿದಿರಿ ಅಲ್ವಾ? ಹೌದೌದು, ಬಳಸಿದಿರಿ ಅಲ್ವಾ? ಹೌದು. ಯಾವ್ದಕ್ಕೆ ಉಪಯೋಗಿಸ್ಕೊಂಡಿದಿರಿ ಸರ್? ಯಾವ್ದಕ್ಕೆ ಉಪಯೋಗಿಸ್ಕೊಂಡಿದಿರಿ ವೀಳ್ಯದೆಲೆನ? ವೀಳ್ಯದೆಲೆನ ಎಲ್ಲ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಎಲ್ಲ ಉಪಯೋಗಿಸ್ತೀವಿ ಸರ್ ಅಲ್ವಾ? ನಾವು ತಿನ್ನಕ್ಕೆ, ತಿನ್ನಕ್ಕೆ ವೀಳ್ಯದೆಲೆ ತುಂಬಾ ಆರೋಗ್ಯಕ್ಕೆಲ್ಲ ಒಳ್ಳೇದು ತಿಂದ್ರೆ ಅಲ್ವಾ? ಹೌದು. ಇನ್ನು ಬೇರೆ ಬೇರೆ ಉದ್ದೇಶಕ್ಕೂ ಅಡಿಗೆಗೂ ಬಳಕೆ ಮಾಡ್ಕೊಳ್ಳೋರು ಇದಾರೆ. ಚಟ್ನಿ ಮಾಡ್ಲಿಕ್ಕೆ ಬಳಸ್ಕೋಬಹುದು, ಸಾರಿಗೆ ಹಾಕೋಬಹುದು, ಆಮೇಲೆ ಇನ್ನು ಉಪ್ಪಿಟ್ಟು ಚಿತ್ರಾನ್ನಕ್ಕೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಹೌದು, ಈ ವಿಳ್ಯದೆಲೆಯನ್ನ ಕನ್ನಡದಲ್ಲಿ ಇನ್ನೊಂದು ಹೆಸರಿಂದ ಕರೀತಾರೆ. ಈ ವಿಳ್ಯದೆಲೆಗೆ ಇರುವ ಇನ್ನೊಂದು ಕನ್ನಡದ ಹೆಸರನ್ನ ಹೇಳ್ಬೋದಾ? ಇಲ್ಲ ಸರ್, ಅದು ಕನ್ನಡ ಹೆಸರು ಗೊತ್ತಿಲ್ಲ ಸರ್. ನೋಡಿ ನೋಡಿ, ನೋಡೋಣ ಮುಂದೆ ಅವರು ಸಂಪರ್ಕ ಮಾಡ್ತಾರಲ್ಲ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ, ವಿಳ್ಯದೆಲೆಗೆ ಇರುವ ಕನ್ನಡದ ಇನ್ನೊಂದು ಹೆಸರು ಏನು ಅನ್ಕೊಂಡು ಹೇಳ್ಬೋದಾ? ನೋಡಿ, ಸುಲಭವಾಗಿದೆ, ಆದ್ರೆ ನೆನಪಾಗ್ಬೇಕಷ್ಟೇ ನಿಮಗೆ. ಹಿಂದಿಯಲ್ಲಿ ಏನಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ ಅಂತ ಅನ್ಕೊಂಡು ಹೇಳಿದ್ರೆ ಬೇರೆಯವ್ರಿಗೂ ಗೊತ್ತಾಗ್ತದೆ ಅಲ್ವಾ? ಕೆಲವೊಂದು ವಿಚಾರಗಳು ಚೆನ್ನಾಗಿರ್ತವೆ. ಇಂಗ್ಲೀಷು ಹಿಂದಿ ಆಗಲಿ, ನಮ್ಮ ಸ್ಥಳೀಯ ಭಾಷೆಗಳನ್ನು ಕಲಿತರು ತಪ್ಪೇನಿಲ್ಲ, ಒಂಥರ ಕುತೂಹಲ. ರೈತ ಬಂಧುವರೇ, ಮಾತಾಡಿ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡು ಬರ್ತಾ ಇದೆ. ಮುಂದಿನ ಕರೆ, ನಮಸ್ಕಾರ ಹೇಳಿ, ಯಾರು ತಾವು? ಹಲೋ ನಮಸ್ಕಾರ, ನಾನು ಮುರಳಿ ತಿಮ್ಮೇನ ಅವರು ಸರ್. ಮುರಳಿ ತಿಮ್ಮೇನ ಅವರೇ, ನಮಸ್ಕಾರ. ಹಲೋ, ಹಾ ಕೇಳ್ತಾ ಇದೀಯಾ? ತಾಂಬೂಲಕ್ಕೆ ವೀಳ್ಯದೆಲೆನು ಸೇರುತ್ತೆ. ತಾಂಬೂಲ, ಅಡಿಕೆ, ಸುಣ್ಣ ಎಲ್ಲದೂ ಸೇರಿದ್ರೆ ತಾಂಬೂಲ ಆಗುತ್ತೆ. ಆದ್ರೆ ವೀಳ್ಯದೆಲೆಗೆ ಮಾತ್ರ ಕವಳ, ಕವಳ ಅಂತ ಅನ್ಕೊಂಡು ಕರೀತಾರೆ ನೋಡಿ. ಹಾ, ಮಂಗಳೂರ್ ಕಡೆಗೂ ಕರೀತಾರೆ. ಇನ್ನು ಹಾ ನೋಡಿ, ಮಂಗಳೂರು ನೆನಪಾಗ್ತದಲ್ವಾ? ಹಿಂದಿಯಲ್ಲಿ ಏನಂತ ಕರೀತಾರೆ? ಹಿಂದಿಯಲ್ಲಿ ಪಾನ್, ಪಾನ್, ಪಾನ್ ಬೀಡ. ಇಂಗ್ಲಿಷ್ ನಲ್ಲಿ? ಇಂಗ್ಲಿಷ್ ಅಲ್ಲಿ ಬೀಟಲ್ ಲೀಫ್, ಬೀಟಲ್ ಲೀಫ್, ಬೀಟಲ್ ಲೀಫ್, ಬೀಟಲ್ ಲೀಫ್. ಬೀಟಲ್ ನಟ್ ಅಂದ್ರೆ ಅಡಿಕೆ, ಅಥವಾ ಅರೇಕ ನಟ್ ಅಂತ ಅನ್ಕೊಂಡು ಕರೀತಾರೆ ಅಡಿಕೆಗೆ. ಬೀಟಲ್ ನಟ್ ಅಂತ ಅನ್ಕೊಂಡು ಕರೀತಾರೆ ಅಡಿಕೆಗೆ. ಬೀಟಲ್ ಲೀಫ್ ಅಂತಂದ್ರೆ ವಿಳ್ಯದೆಲೆ. ಹೌದು, ಒಳ್ಳೇದು, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಸಮಯ ಆಗ್ತಾ ಬಂತು, ಮತ್ತೆ ನೀವು ಮಾತಾಡುವ ಪ್ರಯತ್ನ ಬೇಡ. ಇಲ್ಲಿವರೆಗೂ ಆಸಕ್ತಿಯಿಂದ ಸಂಪರ್ಕ ಮಾಡಿದ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಆಲಿಸಿದ ಇತರರಿಗೂ ನಮ್ಮ ನಮಸ್ಕಾರಗಳು. ಶ್ರೋತೃಗಳೇ, ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೆಳಗಡೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಕೊಡಗಿನ ಜನರ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇನ್ನು ಮೂರ್ನಾಡಿನಲ್ಲಿ ಸಿಗಲಿದೆ. ಹೌದು, ಮೂರ್ನಾಡಿನಲ್ಲಿ ನೂತನವಾಗಿ ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಇದೇ 19ರಿಂದ ಶುಭಾರಂಭಗೊಳ್ಳುತ್ತಿದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್, ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತಜ್ಞ ವೈದ್ಯರ ಸೇವೆ, ಎಲ್ಲ ವಿಧದ ಸ್ಕ್ಯಾನಿಂಗ್, ಎಕ್ಸ್ರೇ, ಲ್ಯಾಬೊರೇಟರಿ ಹಾಗೂ ಫಾರ್ಮಸಿ, ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ವ್ಯವಸ್ಥೆಗಳೊಂದಿಗೆ ನಿಮ್ಮ ಸೇವೆಗೆ ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್, ನಾಪಕ್ಲು ರೋಡ್, ಮೂರ್ನಾಡು. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳ್ಳೋಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲ ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ. ಕಳೆದ 15 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪಲಿನ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUCಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, JEE, CET ಪ್ರಥಮ PUCಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಇಂದೇ ಸಂಪರ್ಕಿಸಿ. ಫೋನ್ 0827429833. ಪೊನ್ನಂಪೇಟೆಯಲ್ಲಿ ಹೊಸ ಶಾಪಿಂಗ್ ವಿಸ್ಮಯ, ಲುಲು ಶಾಪಿಂಗ್ ಸೆಂಟರ್. ಸ್ಕೂಲ್ ಬ್ಯಾಗ್ಸ್, ನೋಟ್ ಬುಕ್, ಲಂಚ್ ಬ್ಯಾಗ್, ಎಲ್ಲಾ ಸ್ಕೂಲ್ ಐಟಮ್ಸ್, ಫುಟ್ವೇರ್, ಫ್ಯಾನ್ಸಿ ಗಿಫ್ಟ್ ಐಟಮ್ಸ್, ಸ್ಟೇಷನರಿ, ಸ್ಪೋರ್ಟ್ಸ್ ಐಟಮ್ಸ್, ಕಾಸ್ಮೆಟಿಕ್ಸ್. ಈ ವಿಶಾಲ ಮಳಿಗೆಯಲ್ಲಿ ಪ್ರತಿ ಖರೀದಿಗೂ ಅಪ್ ಟು 15% ಡಿಸ್ಕೌಂಟ್. ಲುಲು ಶಾಪಿಂಗ್ ಸೆಂಟರ್, ಪೂವಪ್ಪ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್, ಪೊನ್ನಂಪೇಟೆ. ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕಳತ್ಮಾಡು, ಗೋಣಿಕೊಪ್ಪಲು. ಇಲ್ಲಿ PUCಯಲ್ಲಿ ವಿಜ್ಞಾನ ವಿಭಾಗ PCMB, PCMC, ವಾಣಿಜ್ಯ ವಿಭಾಗ EBSEಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸತತ 18 ವರ್ಷಗಳಿಂದ ಉತ್ತಮ ಫಲಿತಾಂಶ, ನುರಿತ ಬೋಧಕ ವರ್ಗ, CET ಕೋಚಿಂಗ್, ಸುಸಜ್ಜಿತ ಲ್ಯಾಬ್, ಉತ್ತಮ ಶಿಕ್ಷಣ, ಕ್ರೀಡೆಯೊಂದಿಗೆ ಪಠ್ಯೇತರ ಚಟುವಟಿಕೆಗೆ ಪ್ರೋತ್ಸಾಹ. ವಿರಾಜಪೇಟೆ, ಅಮ್ಮತ್ತಿ, ಪಾಲಿಬೆಟ್ಟ, ತಿತಿಮತಿ, ಬಾಳೆಲೆ, ಕಾನೂರು, ಹರಿಹರ, ಶ್ರೀಮಂಗಲ, ಕುಂದಾ ಮುಂತಾದೆಡೆಗಳಿಂದ ಬಸ್ ವ್ಯವಸ್ಥೆ. ಸಂಪರ್ಕಿಸಿ ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಕಳತ್ಮಾಡು, ಗೋಣಿಕೊಪ್ಪಲು. ಜ್ಞಾನೋದಯ ಆಂಗ್ಲ ಮಾಧ್ಯಮ ಶಾಲೆ, ಭಾಗಮಂಡಲ. ಇಲ್ಲಿ ಪ್ಲೇ ಹೋಮ್ ನಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಉತ್ತಮ ಬೋಧಕ ವರ್ಗ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗೆ ಅವಕಾಶ. ಕರಾಟೆ, ಯೋಗ, ನೃತ್ಯ ತರಗತಿಗಳನ್ನು ಪುನರ್ ಆರಂಭಿಸಲಾಗಿದೆ. ಇಲ್ಲಿಗೆ BSc BEd ಆದ ಗಣಿತ ಹಾಗೂ ವಿಜ್ಞಾನ ಶಿಕ್ಷಕರು, ಪ್ರೈಮರಿಗೆ ಇಂಗ್ಲಿಷ್ ಶಿಕ್ಷಕರು, ದೈಹಿಕ ಶಿಕ್ಷಕರು ಬೇಕಾಗಿದ್ದಾರೆ. ಜ್ಞಾನೋದಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಭಾಗಮಂಡಲ. ಮೊಬೈಲ್ 9744103039. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ RD ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9444-828-5131. ಭಾರತೀ ರೇಡಿಯೋ ಹೌಸ್ ನಲ್ಲಿ LED, ಫ್ರಿಡ್ಜ್, ವಾಷಿಂಗ್ ಮಷೀನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ECG, ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ರಿಸಲ್ಟ್ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಕಾಲ್ 9036090330. ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಕೊಟ್ಟೂರು, ಚೇರಂಬಾಣೆ. ಶ್ರೀಮತಿ ನಾಟೋಂಡ ಚೋಂದಮ್ಮ ದೇವಯ್ಯ ಸ್ಥಾಪಕ ಅಧ್ಯಕ್ಷರು. ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ SSLCಯಲ್ಲಿ ಸತತವಾಗಿ ಶೇಕಡ 100 ಫಲಿತಾಂಶ ಪಡೆಯುತ್ತಿದ್ದು, LKGಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ಗ್ರಾಮೀಣ ಭಾಗಗಳಿಂದ ಶಾಲಾ ವಾಹನದ ವ್ಯವಸ್ಥೆ ಇದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9448721240. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸಾಯಿ ಶಂಕರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಪೊನ್ನಂಪೇಟೆಯಲ್ಲಿ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 8050023422. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಪೊನ್ನಂಪೇಟೆ ಶ್ರೀ ಮಹಾದೇವ ಟ್ರೇಡರ್ಸ್ ನಲ್ಲಿ ಕಳೆ ಕೊಚ್ಚುವ ಯಂತ್ರ, ಮರ ಕೊಯ್ಯುವ ಯಂತ್ರ, ಪವರ್ ಸ್ಪ್ರೇಯರ್, ಕೀಟನಾಶಕ, VST ಟ್ರಿಲ್ಲರ್ ನ ಸ್ಪೇರ್ ಪಾರ್ಟ್ಸ್, ಜನರೇಟರ್ ನ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಶ್ರೀ ಮಹಾದೇವ ಟ್ರೇಡರ್ಸ್, ತಾಲೂಕು ಆಫೀಸ್ ಹತ್ತಿರ, ಪೊನ್ನಂಪೇಟೆ. ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಣಿಗೊಪ್ಪದ ಲುಲ್ಲು ಬಜಾರ್ಗೆ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಜಿಲ್ಲೆಯ ಸಿಇಟಿ ಜೆಇಇ ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ವಿರಾಜಪೇಟೆಯಲ್ಲಿ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಪ್ರಖ್ಯಾತ ಪ್ರಾಧ್ಯಾಪಕರ ತಂಡವು ಸಿಇಟಿ ಜೆಇಇ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಿದೆ. ಕಡಿಮೆ ಶುಲ್ಕ ಹಾಗೂ ಪಿಜಿ ಸೌಲಭ್ಯದೊಂದಿಗೆ ತರಗತಿಗಳು ಮೇ 19ರಿಂದ ಆರಂಭಗೊಳ್ಳಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಅಭಿಲಾಷ್ ಸ್ಟೋರ್ನಲ್ಲಿ ಪ್ರಿಸ್ಟೀಜ್ ಸ್ವಚ್ಛ ಗ್ಯಾಸ್ ಸ್ಟವ್ ಮತ್ತು ಕುಕ್ಕರ್ ಇದೀಗ ಲಭ್ಯವಿದೆ. ಪ್ರೀತಿ, ಬಟರ್ಫ್ಲೈ, ವೀಡಿಯನ್ ಕಂಪನಿಯ ಗ್ಯಾಸ್ ಸ್ಟವ್ ಹಾಗೂ ಮಿಕ್ಸಿಗಳಿಗೆ ಅಪ್ ಟು 30% ಡಿಸ್ಕೌಂಟ್. ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿಗಳಿಗೆ ಇಎಂಐ ಆಫರ್. ಬಜಾಜ್ ಫೈನಾನ್ಸ್, ಟಿವಿಎಸ್, ಫಿನ್ಲ್ಯಾಬ್ಸ್, ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳಿಗೆ ಇಎಂಐ ಲಭ್ಯ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಷೀನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಸುಳ್ಯದ ಕೆವಿಜಿ ಅಮರಜ್ಯೋತಿ ಪಿಯು ಕಾಲೇಜಿನಲ್ಲಿ ಇದೇ 2022ರ ಮೇ 19ರಿಂದ 21 ದಿನಗಳ ಕಾಲ ಜೆಇಇ, ನೀಟ್, ಸಿಇಟಿ 2022ನೇ ಸಾಲಿನ ಕ್ರಾಶ್ ಕೋರ್ಸ್ ಪ್ರಾರಂಭಗೊಂಡಿದೆ. ಪ್ರತಿದಿನ ಮಾಕ್ ಎಕ್ಸಾಮ್ ಕೊಡಲಾಗುವುದು. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. 2022-23ನೇ ಸಾಲಿನ ಪ್ರಥಮ ಪಿಯುಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ನೋಂದಾಯಿಸಲು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9880014218 ಅಥವಾ 7259924800. ಮಕ್ಕಳ ಸಿದ್ಧ ಉಡುಪುಗಳ ಸುಸಜ್ಜಿತ ಹವಾನಿಯಂತ್ರಿತ ಮಳಿಗೆ ಇದೇ ಮೇ 20ರಂದು ಸುಳ್ಯದ ಶ್ರೀಹರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಳ್ಳಲಿದೆ. ನಿಮ್ಮ ಮಕ್ಕಳಿಗೆ ಒಪ್ಪುವ ನವನವೀನ ಉಡುಪುಗಳಿಗೆ ಒಮ್ಮೆ ಭೇಟಿ ನೀಡಿ ಗೋಕುಲಂ ಕಿಡ್ಸ್ವೇರ್, ಶ್ರೀಹರಿ ಕಾಂಪ್ಲೆಕ್ಸ್, ಸುಳ್ಯ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡ್ಯ ತುಣಿ, ಪುದಿಯ ಪುದಿಯ ಡಿಸೈನ್ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9990707576. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗಾವಾಹಿನಿ, ಮಾತೃಶಕ್ತಿ, ವಿರಾಜಪೇಟೆ ಪ್ರಖಂಡ, ಕೊಡಗು ಜಿಲ್ಲೆ ಇವರ ವತಿಯಿಂದ ಇದೇ ದಿನಾಂಕ 19ರಂದು ಗುರುವಾರ ವಿರಾಜಪೇಟೆಯ ತಾಲೂಕು ಮೈದಾನದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವವನ್ನು ಏರ್ಪಡಿಸಲಾಗಿದೆ. ಆ ಪ್ರಯುಕ್ತ ಅಂದು ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆಯ ಮಾರಿಯಮ್ಮ ದೇವಸ್ಥಾನದಿಂದ ಶೋಭಾಯಾತ್ರೆ ಹೊರಟು ಖಾಸಗಿ ಬಸ್ ನಿಲ್ದಾಣ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮೂಲಕ ಹಾದು ತಾಲೂಕು ಮೈದಾನದಲ್ಲಿ ಸಮಾವೇಶಗೊಳ್ಳಲಿದೆ. ಮಧ್ಯಾಹ್ನ 12ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ವಿರಾಜಪೇಟೆ ಪ್ರಖಂಡ ಅಧ್ಯಕ್ಷರಾದ ಶ್ರೀ ಬಿಎಂ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಜಿಲ್ಲಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಜಿ ಇವರಿಂದ ಪ್ರಾಸ್ತಾವಿಕ ನುಡಿ, ಶ್ರೀ ಶ್ರೀ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಅವರಿಂದ ಆಶೀರ್ವಚನ, ಶ್ರೀ ಬಾಲವಾಗ್ಮಿ ಹಾರಿಕಾ ಮಂಜುನಾಥ ಅವರಿಂದ ದಿಕ್ಸೂಚಿ ಭಾಷಣ ನಡೆಯಲಿದ್ದು ಬೈತೂರು ದೇವಸ್ಥಾನ ತಕ್ಕಮುಖ್ಯಸ್ಥರಾದ ಶ್ರೀ ಪುಗ್ಗೆರ ಪೊನ್ನಪ್ಪ ಅವರು ಉಪಸ್ಥಿತರಿರುತ್ತಾರೆ. ಹಿಂದೂ ಬಾಂಧವರು ಈ ಸಮಾಜೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಸಂಘಟಕರು ಕೇಳಿಕೊಂಡಿದ್ದಾರೆ. ಕೊಡಗಿನ ಜನರ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇನ್ನು ಮೂರ್ನಾಡಿನಲ್ಲಿ ಸಿಗಲಿದೆ. ಹೌದು, ಮೂರ್ನಾಡಿನಲ್ಲಿ ನೂತನವಾಗಿ ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಇದೇ 19ರಿಂದ ಶುಭಾರಂಭಗೊಳ್ಳುತ್ತಿದೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್, ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತಜ್ಞ ವೈದ್ಯರ ಸೇವೆ, ಎಲ್ಲ ವಿಧದ ಸ್ಕ್ಯಾನಿಂಗ್, ಎಕ್ಸ್ರೇ, ಲ್ಯಾಬೊರೇಟರಿ ಹಾಗೂ ಫಾರ್ಮಸಿ, ಎಲ್ಲ ಆಧುನಿಕ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ವ್ಯವಸ್ಥೆಗಳೊಂದಿಗೆ ನಿಮ್ಮ ಸೇವೆಗೆ ಹೆಲ್ತ್ ಫಸ್ಟ್ ಮೆಡಿಕಲ್ ಸೆಂಟರ್, ನಾಪಕ್ಲು ರೋಡ್, ಮೂರ್ನಾಡು. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ವಿರಾಜಪೇಟೆ ಪಕ್ಕ ಬಿಟ್ಟಂಗಾಲತ್ಲುವ ಸೊಳ್ಳು ಬಳಪಂಡ ದಿವಂಗತ ತಮ್ಮಯ್ಯ ಗಿಣಿ ಐಂಡ ಪುಣ್ಣ ದೇವಕ್ಕೆ ದಾಟಿ ಐಂಗೈಂದು ಮಣಪಟ್ಟಿತು. 56 ವೈತ್ರ ಬಳಪಂಡ ದೇವಕ್ಕೆ ದಾಟಿ ತಾಮನೆ ಪಾಲೂರು ಮಲ್ಲಿರ ಐಂಗ್ರ ಆಕಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಬಿಟ್ಟಂಗಾಲತ್ತುಳ್ಳ ಮೋಡ ಮನೆ ನಡಪ. ಸಿಗೆ ಹೊಸೂರು ಗ್ರಾಮದ ಅಂಬ್ರಾಟಿ ಮೇದಪ್ಪ ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ಅಂಬ್ರಾಟಿ ಮೇದಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ತಾವೂರು ಗ್ರಾಮದ ಅಮ್ಮೆಮನೆ ನಂಜುಂಡ ಅವರ ಪತ್ನಿ ಮಾಚವ್ವ ಇಂದು ನಿಧನರಾದರು. 84 ವರ್ಷ ಪ್ರಾಯದ ಅಮ್ಮೆಮನೆ ಮಾಚವ್ವ ತವರು ಮನೆ ಕುಟ್ಟನ ಅಂತ್ಯಕ್ರಿಯೆ ನಾಳೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಈ ಸಾಲರ ಪರಿಶಿಷ್ಟ ಜಾತಿ ಪಿನ್ನ ಪರಿಶಿಷ್ಟ ಪಂಗಡ ಉಪಯೋಜನೆ ಕಾರ್ಯಕ್ರಮತನ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೂ ಕೊಂಡ ಬಪ್ಪಕ್ ಬೋಂಡೆ ತಯಾರಿನ ಇಕ್ಕತಿಂಜೆ ಮಾಡಿಯೋವನಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ನಿರ್ದೇಶನ ಕೊಡತತ್. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಲ್ ಯೋಜನೆರ ಪ್ರಗತಿರ ಮೇದ ಮಾಹಿತಿ ಪಡೆದ ತಕಪರಂದ ಅವು ಎಸ್ಸಿಪಿಟಿ ಟಿಎಸ್ಪಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸಂಬಂಧಪಟ್ಟನಕ್ಕೆ ತಿಂಗ ತುವಾಂಡ ಒಳೆಯ ಅರ್ಜಿ ಕಾಕಿತ್ ಸೆಪ್ಟೆಂಬರ್ ಆಖಿರಿರ ಉಳಲು ಶೇಕಡವಾರು ಪ್ರಗತಿನ ಸಾಧಿಸಿಡುವಕ್ಕೆ ಕ್ರಮ ಹೊರತೋವನಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತೀತು. ಪರಿಶಿಷ್ಟಂಗಕ್ಕೆ ಸರ್ಕಾರದ ಸೌಲಭ್ಯ ಕಡ್ಡಾಯ ಆಯ್ತು ಎತ್ತುವುದು ಸರ್ಕಾರದ ಉದ್ದೇಶ ಅನ್ನನಾಯ್ತು ಕಾರ್ಯಕ್ರಮದ ಪರಿಣಾಮಕಾರಿಯಾಗಿ ಅನುಷ್ಠಾನಪಡ್ತು.